ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆಯೊಳಗೆ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂತಹ ಅನುಮಾನವನ್ನು ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ಯಾದ ರಖೇ ಕಭಿ ಭೀ ಬ್ಯಾಂಕ್ ಸೇ ಆಯಾ ಓಟಿಪಿ ಎಟಿಎಂ ಕಾರ್ಡ್ ನಂಬರ್ ಸಿವಿವಿ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಕಿಸಿ ಸೇ ಭೀ ಶೇರ್ ನಾ ಕರೇ ಔರ್ ಅನಾಥರೈಸ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ನಾ ಕರೇ. ಮೊಬೈಲ್ ಔರ್ ಇಮೇಲ್ ಪರ್ ಆಯೇ ಕಿಸಿ ಭೀ ಲಿಂಕ್ ಪರ್ ಕಭಿ ಭೀ ಕ್ಲಿಕ್ ನಾ ಕರೇ. ಬ್ಯಾಂಕ್ ಕೇ ಅಧಿಕಾರಿ ಕಭಿ ಭೀ ಫೋನ್ ಪರ್ ಕೆವೈಸಿ ಯಾ ಪ್ಯಾನ್ ಕಾರ್ಡ್ ಫೋನ್ ಯಾ ಎಸ್ಎಂಎಸ್ ಪರ್ ಅಪ್ಡೇಟ್ ನಹೀ ಕರ್ತೇ. ಕಿಸಿ ಭೀ ಅನಧಿಕೃತ ಡಿಜಿಟಲ್ ಟ್ರಾನ್ಸಾಕ್ಷನ್ ಕೀ ಜಾನಕಾರಿ ಟೋಲ್ ಫ್ರೀ ನಂಬರ್ 1800-110-109 ಪರ್ ದೇ. ಸೈಬರ್ ಫ್ರಾಡ್ ಕಿ ಶಿಕಾಯತ್ cybercrime.gov.in ಯಾ ಹೆಲ್ಪ್ ಲೈನ್ ನಂಬರ್ 1930 ಪರ್ ಭೀ ಕರ್ ಸಕತೆ ಹೈ. ಎಸ್ಬಿಐ ದ್ವಾರಾ ಗ್ರಾಹಕ ಜಾಗರೂಕತಾ ಅಭಿಯಾನ್. ಈಗ ಮಣ್ಣಿನ ಮಗ ಚಿಯಾ ಬೆಳೆಯಲ್ಲಿಯ ಅನುಭವ ಕುರಿತು ಶಶಿಕಾಂತ್ ಆರ್ ಮುದ್ನಾಳ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ಚಿಯಾ ಬೆಳೆಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮೊಡನಿದ್ದಾರೆ ಶಶಿಕಾಂತ್ ಆರ್ ಮುದ್ನಾಳ್ ಅವರು, ಕಲಬುರಗಿಯವರು, ಪಾಳದಲ್ಲಿ ಈ ಒಂದು ಬೆಳೆಯನ್ನ ಮಾಡಿ ಅನುಭವಿಸ್ತರು ಕೂಡ. ಇದೊಂದು ಪೌಷ್ಟಿಕ ಆಹಾರ ಅಂತ ಹೇಳ್ತೇವೆ. ಜೊತೆಗೆ ಚಿಯಾ ನಮ್ಮ ಭಾಗಕ್ಕೆ ಒಂದು ವಿಶೇಷವಾಗಿರತಕ್ಕಂತ ಒಂದು ಕೃಷಿ ಅದು. ಯಾಕಂತ ಹೇಳಿದ್ರೆ ಇದು ನಮ್ಮ ಕೃಷಿ ಅಲ್ಲ, ಇದು ವಿದೇಶಿ ಕೃಷಿ ಅಥವಾ ಒಂದು ಬೆಳೆ. ಈ ಒಂದು ಬೆಳೆ ಬಗ್ಗೆ ಯಾವ ರೀತಿ ಅದನ್ನು ಬೆಳೆಯಲಾಗ್ತದೆ, ಇದರ ಉಪಯೋಗ ಏನು, ಮತ್ತೆ ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಅನ್ನೋದರ ಬಗ್ಗೆ ಮುದ್ನಾಳ್ ಅವರು ನಮಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕಿದ್ದಾರೆ. ಶಶಿಕಾಂತ್ ಆರ್ ಮುದ್ನಾಳ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಈಗ ಮುದ್ನಾಳ್ ಅವರೇ, ಬಹಳ ಅಪರೂಪವಾಗಿರತಕ್ಕಂತ ಚಿಯಾ ಬೆಳೆ ಅಲ್ವಾ ಇದು? ನಮ್ಮ ಊರಿನ ಬೆಳೆ ಅಲ್ಲ, ನಮಗೆ ಪರಿಚಯನೇ ಇಲ್ಲ. ಇದರ ಬಗ್ಗೆ ಒಂದಷ್ಟು ಹೇಳಿ, ಚಿಯಾ ಅಂದ್ರೆ ಏನು? ನಾನು ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ನಡೆದಂತ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಮೈಸೂರಿನ ಸಿಎಫ್ಟಿಆರ್ ಅಂತಕ್ಕಂಥ ಒಂದು ಸಂಸ್ಥೆಯ ವಿಜ್ಞಾನಿಗಳಾದಂಥ ಕೆವಿ ಶ್ರೀಧರ್, ಡಾಕ್ಟರ್ ಕೆವಿ ಶ್ರೀಧರ್ ಅನ್ನೋರು ಅಲ್ಲಿ ಬಂದಿದ್ರು. ಅವರು ಇದನ್ನ ಸವಿಸ್ತಾರವಾಗಿ ಹೇಳಿದ್ರು. ನಿಮಗೆ ಅದೇ ಖುಷಿ ಆಯ್ತು? ಅದೇ ಖುಷಿ ಆಯ್ತು. ಅದನ್ನು ಕೇಳಿ ಅದರ ಬೀಜ ಎಲ್ಲಿ ಸಿಗುತ್ತೆ ಏನು ಅಂತ ನಾವು ಅದನ್ನ ಬಗ್ಗೆ ಸಂಶೋಧನೆ ನಡೆಸಿ ಬೀಜವನ್ನು ತರಿಸಿ ನಾನು ಇಲ್ಲಿ ಬಿತ್ತಿ ಬೆಳೆದಿದ್ದೇನೆ. ಅದು ಯಾವ ನಮ್ಮ ಊರಿನದ್ದಲ್ಲ, ನಮ್ಮ ದೇಶದ್ದು ಅಲ್ಲ. ಅದು ಈ ಶ್ರೀಧರ್ ಸರ್ ಅವರ ಪ್ರಕಾರ ಇದು ಮೆಕ್ಸಿಕೋ ದೇಶದ ಒಂದು ಬೆಳೆಯಾಗಿದೆ ಸರ್. ಅಂದ್ರೆ ಈ ಚಿಯಾ ಅನ್ನೋದು ಇದು ಒಂದು ನೇರವಾಗಿ ಒಂದು ಕೃಷಿ ಆದ್ರೂ ಕೂಡ ಇದು ಆಹಾರವಾಗಿ ಬಳಸುವಂತದ್ದು ಅಲ್ವಾ? ಹೌದು, ಒಂದು ಉಪ ಆಹಾರವಾಗಿ ಅಂದ್ರೆ ಪೌಷ್ಟಿಕ ಆಹಾರವಾಗಿ ಬಳಸುವಂತದ್ದು. ಹೇಗಿರ್ತದೆ ಚಿಯಾ? ಚಿಯಾ ಇದು ಈ ಎಳ್ಳು ಇರ್ತದಲ್ಲ ಸರ್, ಎಳ್ಳಿನ ಹಾಗೆ ಅದನ್ನು ಅಷ್ಟೇ ಸೂಕ್ಷ್ಮವಾದಂತದ್ದು, ಬರೀ ಸಣ್ಣದಾದಂತದ್ದು ಬೀಜ ಇರುತ್ತೆ. ಅಂದ್ರೆ ಚಿಯಾದ ಗಾತ್ರ ಬಹಳ ಸಣ್ಣದ? ಬಹಳ ಸಣ್ಣದಿರುತ್ತೆ, ಈ ಎಳ್ಳು ಅಥವಾ ಸಾಸಿವೆದಷ್ಟು ಬೀಜ ಇರುತ್ತೆ ಸರ್. ಈಗ ಮುದ್ನಾಳ್ ಅವರು, ಬಹಳ ಕುತೂಹಲ ನನಗೆ, ನೀವೊಂದು ಭಾಷಣವನ್ನ ಕೇಳಿ ಪ್ರೇರಿತರಾಗಿ ಬೀಜ ತರಿಸಿ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈಗ ಆ ಬೀಜವನ್ನ ಎಲ್ಲಿಂದ ತಂದ್ರಿ, ಮತ್ತೆ ನಮ್ಮ ಈ ಹವಾಗುಣಕ್ಕೆ, ಕಲಬುರಗಿ ಹವಾಗುಣಕ್ಕೆ ಹೊಂದುತ್ತದೆ ಹೇಗೆ? ಅದು ಸರ್, ಇದು ಹೆಚ್ಚಾಗಿ ಹೆಚ್ಚಾಗಿ ತಂಪು ಪ್ರದೇಶದಲ್ಲಿ ಬೆಳೀತಕ್ಕಂತ ಒಂದು ಬೆಳೆಯಾದ್ರಿಂದ ನಮ್ದು ಉಷ್ಣವಲಯ ಉಷ್ಣವಲಯ ಆದ್ರೆ ಈ ಮೈಸೂರು ಭಾಗದಲ್ಲಿ ಪೂರ್ಣ ತಂಪು ವಲಯ ಬರುತ್ತೆ. ಹೌದು ಹೌದು, ಅಲ್ಲಿ ತಂಪಿದೆ, ಅಲ್ಲಿ ತಂಪಿದೆ. ಅಲ್ಲಿ ಈ ಕಾಡು ಜಾಸ್ತಿ ಇರೋದ್ರಿಂದ ಕಾಡು ಪ್ರಾಣಿಗಳ ಒಂದು ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಈ ಒಂದು ಬೆಳೆಯನ್ನ ಅಲ್ಲಿ ಉಪಯೋಗ ಮಾಡಲಿಕ್ಕೆ ಈ ಶ್ರೀಧರ್ ಅರಸರು ಅದನ್ನ ಇದು ಮಾಡಿದ್ರು. ಅದು ಹೇಗೆ ಅಂತಂದ್ರೆ, ಈ ಬೆಳೆಯನ್ನು ಯಾವುದೇ ಪ್ರಾಣಿ ತಿನ್ನಕ ಇಷ್ಟಪಡಲ್ಲ. ವಾಸನೆ ಇರ್ತದೆ, ವಾಸನೆ ಇಲ್ಲ ಏನಿಲ್ಲ ರೀ. ಇದು ತುಳಸಿ ಅಂತಕ್ಕಂಥ ಒಂದು ಜಾತಿಯ ಸಸ್ಯ ಇದು. ಈ ಸಸ್ಯಕ್ಕೆ ಲ್ಯಾನ್ಸಿನ ಅಂತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಸೇರಿದ್ದು. ಅಲ್ಲಿಂದ ಇದು ಇದರ ಬೆಳೆಯ ಅವಧಿ 90 ರಿಂದ 100 ದಿವಸ ಬೆಳೆಯುದು. ಅಂದ್ರೆ ಈಗ ನೀವು ಬೀಜವನ್ನ ತರಿಸಿದ ಮೇಲೆ ಹೇಗೆ ನಾಟಿ ಮಾಡುದು ಅಥವಾ ಅದನ್ನು ಬೆಳೆಯುವುದು ಹೇಗೆ, ಒಮ್ಮೆ ಆ ವಿಧಾನ ಹೇಗೆ? ಸಾಮಾನ್ಯವಾಗಿ ನಾವು ಈ ಬೀಜವನ್ನು ಮೈಸೂರಿನಿಂದ ನಾನು ತರಿಸಿದೆ. ಇದು ಉಷ್ಣವಲಯ ಅಥವಾ ತಂಪು ವಲಯ ಅಂತ ನೀವು ಹೇಳಿದ್ರೆ, ಉಷ್ಣವಲಯ ಅಂತಂದ್ರೆ ಈಗ ನಾವು ಇದನ್ನು ಬಿತ್ತಕ್ಕಂತಹ ಒಂದು ಪೀರಿಯಡ್ ಏನಿದೆ, ಅವಧಿ ಏನಿದೆ, ಅದು ಆಗಸ್ಟ್ ಫಸ್ಟ್ ವೀಕ್ ನಿಂದ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಾಗಿ ನಾವು ಬಿತ್ತಬೇಕು. ಆಗಸ್ಟ್ನಿಂದ ಸೆಪ್ಟೆಂಬರ್ ಅದು ಒಳ್ಳೆ ಹವಾಗುಣ ಇರುವಂತಹ ಹವಾಗುಣ ಇರುತ್ತೆ. ಅಂದ್ರೆ ಒಂದು ಮಳೆ ಬರುವಂತ ಕಾಲ, ತಂಪಾಗಿರ್ತದೆ. ತಂಪಾಗಿರ್ತದೆ 12-39 ಡಿಗ್ರಿ ಟೆಂಪರೇಚರ್ ಒಳಗೆ ಇದು ಬೆಳೀತಕ್ಕಂತ ಒಂದು ಬೆಳೆ. ಬೀಜ ಬಿತ್ತಿದ ಮೇಲೆ ಎಷ್ಟು ಸಮಯದಲ್ಲಿ ನಮಗೆ ಕೈಗೆ ಬರ್ತದೆ? ಅದೇ 90-100 ದಿನ. 90-100 ದಿನ, 3 ತಿಂಗಳು ಅಥವಾ 3.5 ತಿಂಗಳು. ಈಗ ಬೀಜ ತಂದು ಅದನ್ನ ನಾಟಿ ಮಾಡೋದು ಹೇಗೆ? ನಾಟಿ ಅಂದ್ರೆ ಸುಮಾರಾಗಿ ನಾವು ಎಳ್ಳು ಅದು ಯಾವ ರೀತಿ ಬಿತ್ತಿತ್ತೆವು ಅದೇ ರೀತಿ ಬುಕ್ಕ ಹಾಕಿ ಬಿತ್ತಬಹುದು. ಬಿತ್ತಿದ ಮೇಲೆ ಅದು ಎಷ್ಟು ಮೊಳಕೆ ಬರ್ತದೆ ಹೇಗೆ? ಅದು 3 ಅಥವಾ 4 ದಿವಸದಲ್ಲಿ ಮೊಳಕೆ ಬರುತ್ತೆ. ಎಷ್ಟು ಎತ್ತರ ಬೆಳೀತದೆ ಹೇಗೆ? ಅದು ಸುಮಾರು 3-4 ಫೀಟ್ ಎತ್ತರದವರೆಗೆ ಬೆಳೀತದೆ. ಇಷ್ಟಿಷ್ಟು ಎತ್ತರ. ಅಲ್ಲಿಂದ ಅದರ ತೆನೆನು ಒಂದೊಂದು ಗೇಣದಷ್ಟು ತೆನೆ ಆಗುತ್ತೆ. ಈಗ ನೀವು ಹೇಳಿದ್ರೆ ಮೆಕ್ಸಿಕೋದಲ್ಲಿ ಇದು ಬೆಳೆ ಅಂತ, ಮೆಕ್ಸಿಕೋದಲ್ಲಿ ಬರುವ ಹಾಗೆ ತೆನೆ ಬರ್ತದ ಅಲ್ಲ, ಭಾರತದಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತದ ಹವಾಗುಣಕ್ಕೆ ಹಾಗೆ ಏನಾದ್ರು? ಅದು ಈ ಮೈಸೂರದಲ್ಲಿ ಏನ್ ಬೆಳೆ ಬೆಳೀತಾರೆ ಅಲ್ಲಿ ಅವರಿಗೆ ಈ ಮೆಕ್ಸಿಕೋ ವಾತಾವರಣ ಇರೋದ್ರಿಂದ ಅಲ್ಲಿ ಅವರು ಜಾಸ್ತಿ ಪ್ರಮಾಣದಲ್ಲಿ ಅವರು ಇಳುವರಿ ತೆಗಿತಾರೆ. ಮೈಸೂರು ಕೊಡಗು ಏನ್ ಜಿಲ್ಲೆಗಳದವ ಅವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ತೆಗಿತಾರೆ. ಅದೇ ಇಳುವರಿಯನ್ನು ನಮ್ಮಲ್ಲಿ ಇಲ್ಲಿ ಬರಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಹವಾಗುಣ ದೇಶದ ವ್ಯತ್ಯಾಸ, ಅಲ್ಲಿ ನೀರಾವರಿ ಸ್ವಲ್ಪ ನೀರು ಜಾಸ್ತಿ ಅದಕ್ಕೆ ಬಿಡಬೇಕು. ಜಾಸ್ತಿ ಅಂದ್ರೆ ಏನು, ಹೂವು ಬೀಳತಕ್ಕಂತ ಒಂದು ಕಾಲದಲ್ಲಿ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕು. ಈಗ ಶಶಿಕಾಂತ್ ಆರ್ ಮುದ್ನಾಳ್ ಅವರೇ, ಈಗ ನೀವು ಬಿತ್ತಿದ ಮೇಲೆ ಅದು ಗಿಡ ಬೆಳೀತದೆ, ಬೆಳೀತದೆ, ಬೆಳೆದು ಅದು ಸಾಲ ಅಂತರ ಎಷ್ಟಿರ್ಬೇಕು? ಒಂದು ಸಾಲಿಗೆ, ಒಂದು ಸಾಲದಿಂದ ಒಂದು ಸಾಲಿಗೆ 3 ಫೀಟ್ ಅಂತರ ಇರ್ಬೇಕು. ಅದು ಗಿಡದಿಂದ ಗಿಡಕ್ಕೆ ಏನು ಹೆಚ್ಚಾಗಿ ಇರಂಗಿಲ್ಲ, ಒಂದು 4 ಬೆರಳು 5 ಬೆರಳು ಅಂತರದಲ್ಲಿ ನಾವು ಹೆಂಗ ಬಿತ್ತೇವೋ ಆ ರೀತಿ, ಎಳ್ಳು ಅದು ಹೆಂಗ್ ಬಿತ್ತೇವೋ ಆ ರೀತಿ ಬಿತ್ಕೊಂಡು. ಅದ್ರ ಪೋಷಣೆ ಹೇಗೆ, ಯಾವ ರೀತಿ ಅದಕ್ಕೆ ಗೊಬ್ಬರ? ಅದಕ್ಕೆ ಗೊಬ್ಬರ ಅದು ಏನೂ ಇಲ್ಲ. ಅದು ನಾವು ಕೊಡಬೇಕು ಅಂತಂದ್ರೆ NPK ಅಂತಕ್ಕಂತ ಒಂದು ಪೋಷಕಾಂಶ ಇರತಕ್ಕಂತ ಗೊಬ್ಬರವನ್ನು ಕೊಡಬಹುದು. ಸಾವಯವ ಗೊಬ್ಬರದಲ್ಲಿ ಸಾವಯವ ಗೊಬ್ಬರನು ಕೊಡಬಹುದು. ಸಾವಯವ ಗೊಬ್ಬರದಲ್ಲಿ ಎರೆಹುಳ ಗೊಬ್ಬರ ಕೊಡಬಹುದು ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡಬಹುದು. ಇದರಿಂದ ಸರಿಯಾಗಿ ಬೆಳೆ ಬರುತ್ತೆ ಸರ್. ಸಾವಯವದಲ್ಲಿ ಇದು ಕೊಟ್ಟಿಗೆ ಗೊಬ್ಬರ, ಈ ಒಂದು ಎರೆಹುಳದ ಗೊಬ್ಬರ ಏನಿರ್ತದೆ ಇವೆಲ್ಲ ಹಾಕಿದ್ರೆ ಚಲೋ ಇಳುವರಿ ಬರುತ್ತೆ. 3-4 ಏನೋ 4 ತನಕ ಬರುತ್ತೆ. ಶಶಿಕಾಂತ್ ಅವರು, ಇದು ತಂಪಾದ ಪ್ರದೇಶದಲ್ಲಿ ಇರುವುದು ಅಂತ ಹೇಳಿದ್ರಿ, ನೀರು ಹೆಚ್ಚು ಕೊಡಬೇಕಾಗ್ತದೆ? ನೀರು ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ನೀರು ಬಿಡೋ ಕ್ರಮ ಹೇಗೆ? ಅದು ಸಾಲಿನ ಮಧ್ಯೆ ನೀರೇ, ಸಾಲಿನ ಮಧ್ಯದಲ್ಲಿ ನೀರು ಹರಿತಕ್ಕಂತ ನೀರನ್ನು ನಾವು ಯಾವ ರೀತಿ ಬಿಡ್ತೇವೋ ಉಳಿದ ಬೆಳೆಗಳಿಗೆ ಅದೇ ರೀತಿ ಬೆಳೆ ಬಿಡಬಹುದು. ಹಾಗೆ ಅದು 90 ದಿನದಲ್ಲಿ ಕೈಗೆ ಬರ್ತದೆ. 90-100 ದಿನ. ಏನಾದ್ರೂ ರೋಗ ರುಜಿನಗಳು ಬರ್ತದೆ? ಅದಕ್ಕೆ ಯಾವುದು ರೋಗ ಇಲ್ಲ, ರುಜಿ ಇಲ್ಲ, ಯಾವುದು ಏನು ಇದನ್ನೇ ಇಲ್ಲ. ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಲಾಭವನ್ನು ಗಳಿಸಬಹುದು. ಕಟಾವು ಮಾಡುದು ಹೇಗೆ? ಕಟಾವು ಇದು ಎರಡು ಹೆಂಗ್ ಕಟಾವು ಮಾಡ್ತೇವೆ? ಬುಡದಿಂದ, ಆ ರೀತಿ ಬುಡದಿಂದ ಕಟಾವು ಮಾಡಿ ಅದನ್ನ ಮಷೀನಿಗೆ ಹಾಕಿಬಿಡೋದು. ಓಹ್, ಮಷೀನ್ಗೆ? ಇದು ರಾಶಿ ಮಷೀನ್ ಬರುತ್ತಲ್ಲ, ಆ ಮಷೀನಿಗೆ ಹಾಕಿ ಅದು ಮುಂದಿನ ತೆನೆಗಳು ಏನದವೋ ಅದರಲ್ಲಿ ಹಾಕಿಬಿಟ್ರೆ ಅದಕ್ಕೆ ಸಣ್ಣದಾದಂತ ಜಾಲಿ ಬರುತ್ತೆ. ಈ ನವಣೆ ಅಥವಾ ಎಳ್ಳು ಸೋಸ್ತಕ್ಕಂತ ಜಾಲಿ ಬರುತ್ತೆ. ಆ ಜಾಲಿಯನ್ನು ಇಟ್ಟರೆ ಅದು ಏನದ ಎಲ್ಲ ಬೀಜಗಳು ಹೊರಗೆ ಬರ್ತವೆ, ಕಡ್ಡಿ ಅಥವಾ ಕಸ ಅಂತಕ್ಕಂಥದ್ದು ಏನದ ಹೊರಗೆ ಹೋಗ್ಬಿಡಿ. ಈಗ ನೀವು ಪಾಳದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಿ? ನಾನು ಒಂದು 20 ಗುಂಟೆಯಲ್ಲಿ ಮಾಡಿದ್ದೇನೆ ಸರ್. 20 ಗುಂಟೆಯಲ್ಲಿ ಒಂದು 1/4 ಕ್ವಿಂಟಲ್ ಮೇಲೆ ನಾನು ತಂದಿದ್ದೆ. ಈಗ ಬಹಳ ಮುಖ್ಯವಾಗಿ ಅದರದ್ದು ಯಾವುದೇ ರೋಗ ರುಜಿನ ಬರುವುದಿಲ್ಲ ಅನ್ನೋದು ಬಹಳ ರೈತರಿಗೆ ಒಂದು ದೊಡ್ಡ ಲಾಭದಾಯಕವಾಗಿರ್ತಕ್ಕಂಥದ್ದು ಅಲ್ವಾ? ಅಲ್ಲಿಂದ ಇನ್ನೊಂದು ಏನಂತಂದ್ರೆ ಅದಕ್ಕೆ ಯಾವುದು ಪ್ರಾಣಿಗಳಿಂದ ತೊಂದರೆ ಇಲ್ಲ. ಹೌದು, ನೀವು ಹೇಳಿದ್ರಲ್ಲ ಯಾವ್ದು ತಿನ್ನೋದಿಲ್ಲ, ಯಾವ ಪ್ರಾಣಿನೂ ತಿನ್ನಲ್ಲ, ಮೇಕೆ ಆಗ್ಲಿ, ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಯಾವುದು ಅದಕ್ಕೆ ಮುಟ್ಟಂಗಿಲ್ಲ. ಅಂದ್ರೆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ವಿಶೇಷ ವ್ಯವಸ್ಥೆ ಮಾಡ್ಬೇಕಾಗಿಲ್ಲ ಸರ್. ಇದೊಂದು ವಿಶೇಷ, ಇದು ವಿಶೇಷನೇ ಸರ್. ಆದ ಕಾರಣ ಹಾಗೆ ಬಿಟ್ರೆ ಅದು ಬೆಳೆದು ಬಿಡುತ್ತೆ. ಅಂದ್ರೆ ನಾವು ಏನಾದ್ರು ಪೌಷ್ಟಿಕಾಂಶಗಳನ್ನು ಹೆಚ್ಚೆಚ್ಚು ಹಾಕಿದ್ರೆ ಅದು ಹುಲಸಾಗಿ ಬೆಳೆದು ಹೆಚ್ಚು ಇಳುವರಿ ಬರುವಾಗ ಏನಾದ್ರೂ ಆಗ್ತದೆ? ಎಷ್ಟು ಹೆಚ್ಚಂದ್ರೂ ಸರ್ ಅದ್ರ ಇಳುವರಿ 6-8 ಕ್ವಿಂಟಲ್ ಒಳಗೆ ಬರುತ್ತೆ. ಯಾಕಂದ್ರೆ ಮೈಸೂರು ಕೊಡಗು ಸೈಡ್ ಏನ್ ಬರುತ್ತೆ, 6-8 ಕ್ವಿಂಟಲ್ ಬರುತ್ತೆ ಸರ್ ಎಕರೆಗೆ. ಎಕರೆಗೆ ಅಲ್ಲೆಲ್ಲ ವಾತಾವರಣ ಇದೆ, ಅವರು ಸ್ವಲ್ಪ ಗೊಬ್ಬರನೂ ಹಾಕ್ತಾರೆ, ಈ ಇದು ಕೊಟ್ಟಿಗೆ ಗೊಬ್ಬರ ಅದು ಸಾವಯವ ಗೊಬ್ಬರ ಹಾಕ್ತಾರೆ, ಹಿಂಗಾಗಿ ಸ್ವಲ್ಪ ಜಾಸ್ತಿ ಬರುತ್ತೆ. ನಮ್ಮಲ್ಲಿ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಕ್ಕೆ ಕೊಟ್ಟಿಗೆನೇ ಇಲ್ಲ, ಗೊಬ್ಬರನು ಸಿಗಲ್ಲ ಇಲ್ಲಿ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಸರ್. ಆದ್ರೆ ಬೆಳೆಗಳಿಗೆ ಒಂದು ಅವಕಾಶ ಇದೆ, ಚೆನ್ನಾಗಿ ಬರ್ತದೆ. ಈಗ ಅದನ್ನ ಒಮ್ಮೆ ಕಟಾವು ಮಾಡಿ ಆದ ಮೇಲೆ ರಾಶಿ ಮಾಡ್ತೀರಿ ನೀವು, ಮಾಡಿದ ಮೇಲೆ ಮಾರುಕಟ್ಟೆ ಹೇಗೆ ವ್ಯವಸ್ಥೆ, ಎಷ್ಟು ಇದೆ ಕ್ವಿಂಟಲ್ಗೆ, ಎಷ್ಟು ದರ ಸಿಗ್ತದೆ ನಮಗೆ? ಇದು ಮಾರುಕಟ್ಟೆ ಅಂತಂದ್ರೆ ಇದು ಮೈಸೂರು, ಬೆಂಗಳೂರು, ಬೆಂಗಳೂರಲ್ಲಿಲ್ಲ ಮೈಸೂರಲ್ಲಿ ಮಾತ್ರ ಇದರ ಮಾರುಕಟ್ಟೆ ಇದೆ. ಅಂದ್ರೆ ನೀವು ಇಲ್ಲಿಂದ ಮೈಸೂರಿಗೆ ತಗೊಂಡು ಹೋಗ್ಬೇಕು? ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ಮಿತ್ರ ರೈತ ಒಂದು ಸಂಘ ಇದೆಯಲ್ಲ ಸರ್, ಅವ್ರು ತೋತಾರೆ, ಅವ್ರು ಬಿಟ್ಟು ಮತ್ತೆ ಬೇರೆ ಕಸ್ಟಮರ್ನು ತೋತಾರೆ. ಕ್ವಿಂಟಲ್ಗೆ ಎಷ್ಟಿರ್ತದೆ? ಕ್ವಿಂಟಲ್ಗೆ ಅಲ್ಲಿ 16,000-15,000 ಹಿಂಗೆ ತೋತಾರೆ. ಅದು ಏನಾದ್ರೆ ಸ್ವಲ್ಪ ನಾವು ಮಾರ್ಜಿನ್ ಇಟ್ಕೊಂಡು ಕೆಸಿಂದ 12,000-15,000 ನಾವು ಇಲ್ಲಿ ಪರ್ಚೇಸ್ ಮಾಡಕ್ಕೆ ನಾವು ಅನೌನ್ಸ್ ಮಾಡಿದ್ದೇವೆ ಸರಿ. ನಿಮ್ಮಲ್ಲೇ ಬಂದು ಖರೀದಿ ಮಾಡ್ತಾರೆ ಅಲ್ಲ ನೀವು ಕಳಿಸಬೇಕಾಗ್ತದೆ? ನಾವು ಏನಾದ್ರೆ ಒಯ್ದು ಅವ್ರಿಗೆ ಇದು ಮಾಡ್ತೇವೆ. ಅಲ್ಲಿಗೆ ಈಗ ನೀವು ಎಷ್ಟು ಪ್ರದೇಶದಲ್ಲಿ ಮಾಡಿದಿರಿ? ನಾನು ಈಗ ಇಲ್ಲಿ ಕಪ್ನೂರಲ್ಲಿ 4 ಎಕರೆದಲ್ಲಿ ಮಾಡಕ್ ಇದು ಮಾಡೀನಿ. ಇನ್ನು ಬಿತ್ತಿಲ್ಲ, ಬಿತ್ತಬೇಕು. ಲೋಕಲ್ ಹೇಳುದು ಈ 1/4 ಕ್ವಿಂಟಲ್ ಬಂದ್ರು ಕೂಡ ಅದೊಂದು ಪ್ರಯೋಗಾತ್ಮಕ ನೆಲೆಯಲ್ಲಿ. ಪ್ರಯೋಗಾತ್ಮಕ ಈಗ 4 ಎಕರೆ ಜಾಗದಲ್ಲಿ ಮಾಡುವ ಅಂದಾಜಲ್ಲಿ ಇದ್ದೀರಿ? ಈಗ ಅಂದಾಜು ಇಲ್ಲಿ ಉಪ್ಪಳ ಅಂತದಲ್ಲ, ಆ ಉಪ್ಪಳದಲ್ಲಿ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ನೀವು ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅಂದ್ರೆ ನೀವು ಈಗ ಯಶಸ್ವಿ ರೈತ ಆ ಲೆಕ್ಕದಲ್ಲಿ ಚಿಯಾ ಬೆಳೆಯುವುದರಲ್ಲಿ ಅಲ್ವಾ? ಯಾಕಂದ್ರೆ ನಿಮ್ಗೆ ಒಂದು ಭರವಸೆ ಬಂದಿದೆ, ಇದು ಒಂದು ಉತ್ತಮ ಬೆಳೆ, ಯಾವುದೇ ರೀತಿಯಲ್ಲಿ ಹಾನಿ ಇಲ್ಲ, ನಷ್ಟ ಆಗುದಿಲ್ಲ ರೈತನಿಗೆ, ಅದ ಕಾರಣ ಮಾರುಕಟ್ಟೆನೂ ಇದೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀರಿ. ಈಗ ಅದನ್ನ ಪಾಲನೆ ಮಾಡೋದು ಸುಲಭ, ಮತ್ತೆ ಎಲ್ಲ ದೃಷ್ಟಿಯಿಂದಲೂ ಇದು ಸುಲಭವಾಗಿರ್ತಕ್ಕಂಥ ಬೆಳೆ ಅಲ್ವಾ? ಈಗ ಅದನ್ನು ಬಳಕೆ ಮಾಡೋದು ಹೇಗೆ ಮಾಡ್ತಾರೆ ಶಶಿಕಾಂತ್ ಅವರು? ಈಗ ಇದು ಎಳ್ಳಿನ ತರ ಇದೆ ಅಂತ ತಾವು ಹೇಳಿದ್ರಿ, ಎಳ್ಳಿನ ಮಾದರಿಯನ್ನೇ ಇರ್ತದೆ ಅಂತ. ಇದನ್ನು ಬಳಕೆ ಮಾಡೋದು ನೇರವಾಗಿ ತಿನ್ನೋದು, ಬೇಯಿಸಿ ತಿನ್ಬೇಕಾ, ಹೇಗೆ ಇದು? ಇದು ಬೇಯಿಸಿ ತಿನ್ನಕ್ಕಂತೂ ಆಗಲ್ಲ. ಮತ್ತೆ ಏನ್ ಮಾಡೋದು? ಇದು ಬೇಕರಿಯಲ್ಲಿ ಕೇಕು ಅಂತ ಇನ್ನಿತರ ಪದಾರ್ಥಗಳಲ್ಲಿ ಇದನ್ನ ಡೈರೆಕ್ಟ್ ಆಗಿ ಉಪಯೋಗ ಮಾಡ್ತಾರೆ. ಅಲ್ಲಿಂದ ಇದನ್ನ ಔಷಧಿ ರೂಪದಲ್ಲಿ ಕೆಲವು ಈ ಬಿಪಿ ಶುಗರ್ ಇದ್ದವರು ಇದನ್ನ ನೆನೆ ಇಟ್ಟು ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು. ಅಂದ್ರೆ ನೆನೆ ಮೊದಲನೇ ದಿನ ನೆನೆ ಇಟ್ಟು ಮರುದಿನ ತಿನ್ಬೇಕಾ ಅಲ್ಲ ಎಷ್ಟು? ಒಂದು 15-20 ನಿಮಿಷ ಮೊದಲು ನೆನೆ ಇಡಬೇಕು. ನೆನೆ ಇಟ್ಟು ಏನಾಗ್ತದೆ? ಅದು ಸ್ವೆಲ್ಲಿಂಗ್ ಆಗಿ ಉಬ್ಬುತ್ತದೆ, ಉಬ್ಬಿ ಅದ್ರ ಮೇಲೆಲ್ಲ ರೇಷೆಗಳು ಬರ್ತವೆ. ಅದು ಏನಾದ್ರು ಸ್ವಲ್ಪ ಈ ಸಾಬುದಾನಿಗತ್ಲೆ ಇದಾಗ್ತದೆ, ಅದನ್ನ ನೇರವಾಗಿ ಸೇವನೆ ಮಾಡಬೇಕು. ಹೆಚ್ಚಾಗಿ ಇದು ಬೇಕರಿಗಳಲ್ಲಿ ಬಳಸ್ತಾರೆ, ಬೇಕರಿಗಳಲ್ಲಿ ಕೇಕ್ ಮಾಡೋರು ಇನ್ನಿತರ ಮತ್ತೆ ಇದ್ರದ್ದು ತಿಂಡಿ ಮಾಡ್ತಕ್ಕಂಥವ್ರು ಅದೆಲ್ಲ ಉಪಯೋಗ ಮಾಡ್ತಾರೆ. ಅಂದ್ರೆ ಎಣ್ಣೆಯಲ್ಲಿ ಕರೆಯುವಂತ ತಿಂಡಿಯಲ್ಲಿ ಮಾಡುವವರು ಇದನ್ನು ಬಳಸಬಹುದು ಅಲ್ವಾ? ಈಗ ಇದು ನೀವು ಹೇಳಿದ್ರಿ, ಇದು ಬಹಳ ಒಂದು ಆರೋಗ್ಯಕ್ಕೆ ಪೂರಕವಾಗಿರತಕ್ಕಂಥ ಪೌಷ್ಟಿಕ ಆಹಾರ ಅಂತ. ಅಂದ್ರೆ ಪೌಷ್ಟಿಕಾಂಶ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಇದನ್ನು ಬಳಸುವುದು ಬಹಳಷ್ಟು ಒಳ್ಳೇದು. ಈಗ ನಿಮ್ಗೊಂದು ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಈ ನಮ್ಮ ಭಾರತದಲ್ಲಿ ಆಗಲಿ ಮತ್ತು ಜಗತ್ತಿನಲ್ಲಿ ಈ ಒಂದು ಕರೋನಾ ರೋಗದ್ದು ಬಂದಾಗ ಈ CFTR ಇದರ ಒಂದು ಈ ಚಿಕ್ಕಿಗಳನ್ನು ಮಾಡಿ ದಿಲ್ಲಿಗೆ ಬಹಳಷ್ಟು ರವಾನೆ ಮಾಡಿದ್ದಾರೆ. ಓಹೋ, ಕ್ವಿಂಟಲ್ಗಟ್ಟಲೆ ರವಾನೆ ಮಾಡಿದ್ದಾರೆ. ಅದನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಾಗ್ತದೆ. ಹೌದು, ಯಾಕಂದ್ರೆ ಕರೋನಾದ ಸಂದರ್ಭದಲ್ಲಿ ಒಂದು ನಿಶಕ್ತಿ ಆಗುವುದು ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದ ಕೂಡಲೇ ಕರೋನಾ ಅಟ್ಯಾಕ್ ಆಗುವವರಿಗೆ ಇದನ್ನು ತಿನ್ರಿ, ಈ ಚಕ್ಕಿ ಒಳ್ಳೇದು ಅಂತ ಬಹಳಷ್ಟು ವ್ಯಾಪಕವಾದಂತಹ ಪ್ರಚಾರವನ್ನು ಕೂಡ ಪಡೆಯಲಾಗಿದೆ ಅಲ್ವಾ? ಅದು ಈ ಇದರಿಂದಲೇ ಮಾಡಿದ್ದಾರೆ, ಇದರಿಂದಲೇ ಮಾಡಿದ್ದು, ಚಿಯಾದಿಂದನೇ ಮಾಡಿದ್ದು. ತೆನೆಯಲ್ಲಿ ಎಷ್ಟಿರ್ತದೆ ಕಾಳುಗಳು? ಅದರಲ್ಲಿ ಒಂದು ಕಾಳು ಎಳ್ಳಿನ ಹಾಗೆ ಕಾಳು ಇರ್ತದೆ, ಅದು ಅದರ ಬಣ್ಣ ಆಕಾರ ಏನಿರ್ತದೆ, ಈ ಔಡ್ಲು ಬೀಜ ಇರುತ್ತೆ, ಔಡ್ಲು ಬೀಜದ ಬಣ್ಣ ಮತ್ತು ಅದರ ಮೇಲೆ ಇರ್ತಕ್ಕಂತ ಚಿತ್ರ ಸೇಮ್ ಎಲ್ಲಾನು ಅದರ ಹಾಗೆ ಇರುತ್ತೆ. ಈಗ ಒಮ್ಮೆ ಕಟಾವು ಮಾಡಿದ ಮೇಲೆ ಅದನ್ನು ಒಣಗಿಸಬೇಕಾ? ಕಟಾವು ಒಣಗದ ಮೇಲೆ ಕಟಾವು ಮಾಡೋದು. ಒಣಗಿದ ಮೇಲೆ ಕಟಾವು ಮಾಡೋದು. ಓಹೋ, ಅದು ಒಣಗೋವರೆಗೆ ಕಾಯ್ಬೇಕು. ಕಾಯ್ಬೇಕು. ಈಗ ಮೂರು ತಿಂಗಳಿಗೊಮ್ಮೆ ಇದನ್ನು ಬೆಳಿಬಹುದು ಅಂದ್ರೆ ಅಲ್ವಾ. ಈಗ ಆಗಸ್ಟ್ ನಿಂದ ಸೆಪ್ಟೆಂಬರ್ ನವರೆಗೆ ಬೆಳೆದ್ರೆ ಮತ್ತೆ ಇಮಿಡಿಯೇಟ್ ಆಗಿ ಅಕ್ಟೋಬರ್ ನಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಮತ್ತೆ ಆಗಸ್ಟ್ ಗೆ ಕಾಯ್ಬೇಕು. ಮತ್ತೆ ಆಗಸ್ಟ್ ಗೆ ಕಾಯ್ಬೇಕು ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ. ಕಾರಣ ಏನು ಅಂತಂದ್ರೆ ನಮ್ಗೆ ಚಳಿ ಪ್ರಮಾಣ ಇರಲ್ಲ, ಉಷ್ಣ ಪ್ರಮಾಣ ಹೆಚ್ಚಿಗೆ ಆಗಿರ್ತದೆ. ಅದಕ್ಕೆ ನಾವು ಬೆಳೆಯಲಿಕ್ಕೆ ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಒಂದು ಬಾರಿ ಬೆಳೆಯಬಹುದು. ಇದು ಹೇಗೆ ಲಾಭದಾಯಕ ಅಂತೀರಿ ನೀವು ಸರ್? ಇದನ್ನ ನಾವು ಯಾವುದೇ ಖರ್ಚು ಕಡಿಮೆ ಮಾಡಿ ನಾವು ಬೆಳೆದು ಹೆಚ್ಚಿನ ಲಾಭವನ್ನು ಪಡಿತೇವೆ. ಹೌದಲ್ರಿ? ಹೌದೌದು. ಇದರಿಂದ ನಾವು ಏನ್ ಬೇ ಸಾಧಿಸಬಹುದಲ್ಲ. ಇದನ್ನ ನಾವು ಫಸ್ಟ್ ನಾವು ಈ ಕೆವಿಕೆದಲ್ಲಿ ಇರ್ತಕ್ಕಂತ ಜೈರ್ ಸರ್ಗೆ ಇದ್ರ ಫೋಟೋ ಕಳಿಸಿದ್ದೆ. ಅವರು ಇದನ್ನ ನೋಡಿ ಬಹಳ ಖುಷಿಯಾದ್ರು. ಇದರಿಂದ ಎಲ್ಲಾ ತಮ್ಮ ಬಲ್ಲಿ ಬರ್ತಕ್ಕಂತ ರೈತರಿಗೆ ಇದನ್ನು ತೋರಿಸಿ ಇದೊಂದು ಹೊಸ ಬೆಳೆ ಇದೆ, ಎಲ್ಲರೂ ಉಪಯೋಗ ಮಾಡ್ರಿ, ಬೆಳೀರಿ ಅಂತಕ್ಕಂತ ಒಂದು ಉದ್ದೇಶವನ್ನ ತಮ್ಮ ಇದ್ರ ಮೂಲಕ ಪ್ರಚಾರ ಮಾಡಿದ್ರು, ಪ್ರಚಾರವನ್ನು ಮಾಡಿದ್ರು. ಅಂದ್ರೆ ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತ ಅಲ್ವಾ, ರೈತರಿಗೆ ಯಾವುದೇ ರೀತಿಯ ನಷ್ಟನೇ ಆಗಲ್ಲ ಅಲ್ವಾ. ಒಮ್ಮೆ ನೆಟ್ರೆ ಅದು ಲಾಭನೇ, ಲಾಭನೇ. ಏನು ಇದು ಕಿಲೋಗೆ ಎಷ್ಟಿರ್ತದೆ ಬೀಜಕ್ಕೆ ನಾಟಿ ಮಾಡ್ಲಿಕ್ಕೆ? ಈಗ ನಾವು ಮೈಸೂರಿನಿಂದ ತರಿಸಿದ್ರೆ ಒಂದು ಕಿಲೋಕ್ಕೆ 500 ರೂಪಾಯಿ 600 ರೂಪಾಯಿ ತಗೋತಾರೆ. ಪ್ಯಾಕೆಟ್ ನಲ್ಲಿ ಬರ್ತದೆ, ಪ್ಯಾಕೆಟ್ ನಲ್ಲಿ, ಪ್ಲಾಸ್ಟಿಕ್ ಪ್ಯಾಕೆಟ್ ನಲ್ಲಿ ಹಾಕಿ ಕಳಿಸ್ತಾರೆ. ಈಗ ನಾನು ಇಲ್ಲೇ ತರಿಸಿದ್ದೀನಿ ಮೈಸೂರಿನಿಂದಾನೆ, ಅದನ್ನು ಒಂದೊಂದು ಕೆಜಿದಷ್ಟು ಪ್ಯಾಕೆಟ್ ಮಾಡಿ ಇಟ್ಟಿದ್ದೀನಿ. ಒಂದು ಎಕರೆಗೆ ಆದ್ರೆ ಎಷ್ಟು ಕೆಜಿ ಬೇಕಾಗ್ತದೆ? ಒಂದು ಎಕರೆಗೆ ಒಂದು ಕೆಜಿ ಆದ್ರೆ ಸಾಕಾಗ್ತದೆ. ಅದು ಬಿತ್ತುವ ಮೊದಲು ಏನ್ ಮಾಡ್ಬೇಕು, ಅದಕ್ಕೆ ಬೀಜೋಪಚಾರ ಹೇಗೆ ಮಾಡುದು? ಬೀಜೋಪಚಾರ ಏನಿಲ್ಲ ಸರ್, ಅದು ಬಹಳ ಸೂಕ್ಷ್ಮವಾಗಿ ಬೀಜ ಇರೋದರಿಂದ ಅದರ ಸಂಗಟ ಈ ಉಸುಕಿನ ಮರಳು ಏನಿರ್ತಲ್ಲ, ಒಂದು ಅರ್ಧ ಬುಟ್ಟಿ, ಒಂದು ಬುಟ್ಟಿ ಅಷ್ಟು ಅಥವಾ ಒಂದು ಕೆಜಿ ಇದ್ರೆ ಇದು 5-6 ಕೆಜಿದಷ್ಟು ಉಸುಕನ್ನ ಅದರಲ್ಲಿ ಮಿಕ್ಸ್ ಮಾಡಬೇಕು. ಒಂದು ಕೆಜಿ ಬೀಜ, 5-6 ಕೆಜಿ ಉಸುಕು, ಎರಡು ಕೂಡಿಸಬೇಕು. ಕೂಡಿಸಿ ಅದರಲ್ಲಿ ಒಂದಿಷ್ಟು ಗಮಾಗ್ಜಿನ್ ಪೌಡರ್ ಅನ್ನು ಹಾಕಿ ಸುರಿದ್ ಬಿಡ್ಬೇಕು. ಯಾಕೆ ಗಮಾಗ್ಜಿನ್ ಪೌಡರ್ ಯಾಕೆಂದ್ರೆ ಅದು ಸ್ವಲ್ಪ ರುಚಿ ಇರುತ್ತೆ, ಇರುವುದರಿಂದ ಇರುವೆ ಅದನ್ನ ತಿಂದು ಹೋಗ್ಬಾರ್ದು ಅಂತ ಅದಕ್ಕೆ ಗಮಾಗ್ಜಿನ್ ಒಂದು ಎಚ್ಚರಿಕೆ, ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಅಂತ. ತುಂಬಾ ಒಳ್ಳೆ ಒಂದು ಚೀಯ ಬೆಳೆ ಬೆಳೆಯುವುದು ಬಹಳ ಸುಲಭ ಮತ್ತೆ ರೈತರಿಗೆ ಬಹಳ ಲಾಭದಾಯಕ. ಈಗ ನೀವು ಮೈಸೂರಿಗೆ ಮಾರುಕಟ್ಟೆ ಅಂತ ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿ ಅಥವಾ ಸುತ್ತಮುತ್ತ ಎಲ್ಲಿ ಆದ್ರೆ ಆದ್ರೆ ಬಹಳ ಲಾಭ ಆಗ್ಬಹುದು ಸರ್, ಯಾರಾದ್ರೂ ಬೇರೆಯವರು ಬೆಳೆದಿದ್ದಾರೆ? ಈಗ ಈ ವರ್ಷ ನಾನೇನ್ ಬೀಜ ಕೊಡ್ತಾ ಇದ್ದೀನಿ ಅವ್ರದೆಲ್ಲ ಬೆಳೆ ನಾನೇ ಖರೀದಿ ಮಾಡ್ತೇನೆ ಅಂತ ಹೇಳಿದ್ದೀನಿ. ಈಗ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ನೀವು? ಈಗ ನೋಡ್ರಿ, ಇಲ್ಲಿ ಬಿಜಾಪುರ ಹತ್ತಿರ ತಿಕ್ಕೋಟಿಯವರಿಗೆ ಒಂದು 10 ಕಿಲೋ ಬೀಜ ಕೊಟ್ಟಿದ್ದೇನೆ. ಇಲ್ಲಿ ಲೋಕಲ್ ನಲ್ಲಿ ಸೇಡಂದವರಿಗೆ ಒಂದು 5 ಕಿಲೋ ಕೊಟ್ಟಿದ್ದೇನೆ. ಬೇರೆ ಬೇರೆದವರು ಬಂದು ಒಯ್ತಿರ್ತಾರೆ. ಚಿಂಚೋಳಿ ತಾಲೂಕದವರು ಲಾಸ್ಟ್ ಇಯರ್ ಬೆಳೆದಿದ್ರು, ಅವರು ಈ ವರ್ಷನೂ ಬಂದು ಒಯ್ತೇನೆ ಅಂತಂದಾರೆ. ಒಂದು ನೀವು ಹೇಳೋ ಪ್ರಕಾರ ಶಶಿಕಾಂತ್ ಆರ್ ಮುದ್ನಾಳ್ ಅವರೇ, ಇದು ಈ ಬೆಳೆ ವ್ಯಾಪಕವಾಗಿ ಒಂದು ಜನಪ್ರಿಯತೆ ಪಡಿತಾ ಇದೆ ಅಂತ? ಪಡಿತಾ ಇದೆ ಸರ್, ನಿಧಾನವಾಗಿ ಪಡಿತಾ ಇದೆ. ಶಶಿಕಾಂತ್ ಅವರದ್ದು ಪ್ರಾರಂಭ ಮಾಡಿದ್ರು, ಇದು ಎಲ್ಲರಿಗೂ ಬಹಳ ಆಕರ್ಷಣೆ ಆಗಿದೆ. ಆಗಿದೆ ಸರ್, ಎಲ್ಲರಿಗೂ ಅನುಕೂಲ ಆಗ್ತದೆ ಅಂದ್ರೆ ನಮ್ಗ ಅದು ಒಂದು ಖುಷಿ ಅಲ್ಲ ಸರ್. ಅಂದ್ರೆ ಇದರದ್ದು ತುಂಬಾ ಖರ್ಚು ವೆಚ್ಚ ಇಲ್ಲ ಅನ್ನೋದೇ ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಪ್ಲಸ್ ಪಾಯಿಂಟ್. ಅಂದ್ರೆ ರೈತರಿಗೆ ಚೀಯ ಬೆಳೆ ಬೆಳೆಯುವುದು ಬಹಳಷ್ಟು ಒಳ್ಳೇದು. ಈಗ ನೀವು ಮಾರಾಟನೇ ಮಾಡ್ತೀರಾ ಅಥವಾ ತನ್ನ ಮನ ಬೆಳಕಾಗಿ ಏನ್ ಇಟ್ಕೊಳ್ತೀರಾ? ಮನೆ ಬೆಳಕಿಗೆ ಏನ್ ಅಷ್ಟು ಉಪಯೋಗ ಆಗಲ್ಲ ಸರ್, ಬಹಳ ಸ್ವಲ್ಪ ಬೇಕಾಗುತ್ತೆ ಅಷ್ಟನ್ನ ಇಟ್ಕೋತೀವಿ ಅಷ್ಟೇ. 1-2 ಕಿಲೋದಷ್ಟು ಇಟ್ಕೊಂಡು ನಾವು ಉಪಯೋಗ ಮಾಡ್ಕೋತಾ ಇರ್ತೇವೆ. ಅಂದ್ರೆ ಈಗ ಈ ಭಾಗದಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಪೌಷ್ಟಿಕಾಂಶದ ಕೊರತೆಯಿಂದ ನಮ್ಮ ಮಕ್ಕಳು ಬಳಲ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಅಂತ. ಅಲ್ಲೆಲ್ಲ ಈ ಅಂಗನವಾಡಿಯಲ್ಲಿ ಮತ್ತೆ ಇತರ ಈ ಮಹಿಳಾ ಕೇಂದ್ರಗಳಲ್ಲಿ ಇದನ್ನು ವಿತರಣೆ ಮಾಡುವುದರಿಂದ ನಮ್ಮ ಸರ್ಕಾರ ವಿತರಣೆ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಆಗ್ಬಹುದು ಸರ್ ಅಲ್ವಾ? ಆಗ್ಬಹುದು ಸರ್. ಒಂದಷ್ಟು ದಿನ ತಿನ್ನುವ ಹಾಗೆ ಆದ್ರೆ ಪೌಷ್ಟಿಕಾಂಶ ಹೆಚ್ಚುತ್ತದೆ ಅಲ್ವಾ, ಸದೃಢತೆ ಬರ್ತದೆ, ಆರೋಗ್ಯ ಹೆಚ್ಚಾಗ್ತದೆ. ಬಟ್ ಇದು ನಾವು ನಮ್ಮಲ್ಲಿ ಈ ಒಂದು ರೇಟ್ ನಲ್ಲಿ ಕೊಡ್ತೇವೆ ಸರ್, ಆದ್ರೆ ನೀವು ಇದನ್ನೇ ಇದ್ರದ್ದು ಸೀಡ್ಸ್ ಇರ್ತದಲ್ಲ ಸರ್, ಈ ಡ್ರೈ ಫ್ರೂಟ್ ಸೀಡ್ಸ್, ಅವ್ರ ಅಂಗಡಿಯಲ್ಲಿ ಹೋಗಿ ಕೇಳ್ರಿ, ಒಂದು 50 ಗ್ರಾಮಿಗೆ 80-100 ರೂಪಾಯಿಗೆ ಕೊಡ್ತಾರೆ. ಅಂದ್ರೆ ಎಷ್ಟು ಅದ್ರದ್ದು ಬೆಲೆ ಆಗ್ತದೆ? ಹೌದು ಹೌದು ಹೌದು ಹೌದು. ನಿಜ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಕಿಲೋಗೆ 1,200 ರೂಪಾಯಿ ಮಾತ್ರ ಇದಕ್ಕೆ ನೀವು ರೇಟ್ ಹಚ್ಚುತ್ತೀರಿ. ಅವ್ರು ಹಚ್ಚುತ್ತಾರೆ, ನಾವು ಹಚ್ಚಲ್ಲ. ನಾವು 500 ರೂಪಾಯಿ ದಂಗೆ ಕೊಡ್ತೇವೆ, ನಾವು ಕಿಲೋಕ್ಕೆ 500 ರೂಪಾಯಿ ದಂಗೆ ಕೊಡ್ತೀರಿ. ಅವರು ಮಾತ್ರ ಹೆಚ್ಚಾಗ್ತಾರೆ, ಅವ್ರು ಹೆಚ್ಚಾಗ್ತಾರೆ. ಅಂದ್ರೆ ನಾವೇ ರೈತರೇ ಒಗ್ಗಟ್ಟಿನಿಂದ ಇದು ಮಾಡಿದ್ರೆ ತುಂಬಾ ಲಾಭ ಲಾಭ ಅಲ್ವಾ ಆಗುತ್ತೆ. ಯಾರೋ ಮಧ್ಯವರ್ತಿಗಳು ಮೂರನೇ ಪಡೆಯೋದಕ್ಕಿಂತ ರೈತರಿಗೆ ಬೇಕೇ ಆಗಿಲ್ಲ ನಮ್ಗೆ. ಅಂದ್ರೆ ನಿಮಗೆ ಏನ್ ಅನಿಸ್ತದೆ ಶಶಿಕಾಂತ್ ಅವರು, ಮುಂದಿನ ದಿನಗಳಲ್ಲಿ ಚಿಯಾ ಬೆಳೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಜನ ಬೆಳೆಯಲಿಕ್ಕೆ ಆಸಕ್ತಿ ತೋರ್ತಾರಂತ ಹೇಳ್ತೀರಾ? ಆಗ್ಬೋದು ಸರ್. ಈಗ ಹೋದ ವರ್ಷ ಈ ಚಿಂಚೋಳಿ ತಾಲೂಕದಲ್ಲಿ ಸುಮಾರು 1 ಎಕರೆ ಮೇಲೆ ಬೆಳೆದಿದ್ದಾರೆ. ಈ ವರ್ಷ ಒಂದು ಈ ಕಡೆ ಅಳನ್ ತಾಲೂಕದಲ್ಲಿನೂ 15-20 ಎಕರೆದವರು ಇದು ಮಾಡಿದ್ದಾರೆ, ಒಯ್ದಿದ್ದಾರೆ ಬೀಜ. ನೋಡ್ಬೇಕು ಸರ್ ಎಲ್ಲಿವರೆಗೆ ಅದರದ್ದು ಇದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಜನ ಬಳಸುವಂತ ಒಂದು ಅವಕಾಶ ಸಿಗ್ತದೆ, ಅವಕಾಶ ಸಿಗ್ತದೆ ಸರ್ ಅಲ್ವಾ? ಅಂದ್ರೆ ಬೆಳವಣಿಗೆನೂ ಆಗ್ತದೆ, ಬೆಳೀತಾರನು ಅವರು, ತಮ್ಮ ಆರ್ಥಿಕ ಪರಿಸ್ಥಿತಿನೂ ಹೆಚ್ಚಿಗೆ ಸುಧಾರಿಸಿಕೊಳ್ಬಹುದು. ಅಂದ್ರೆ ಶಶಿಕಾಂತ್ ಅವರೇ, ನಮ್ಮ ಈ ಭಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಕೆಲವೊಮ್ಮೆ ರೈತರು ಕೈ ಸುಟ್ಟುಕೊಳ್ತಾರೆ. ಆದ್ರೆ ಚಿಯಾ ಬೆಳೆ ಬೆಳೆದ್ರೆ ಏನು ಹಾನಿ ಇಲ್ಲ? ಯಾವುದು ಹಾನಿ ಇಲ್ಲ ಸರ್. ಈಗ ನೀವು ಖಡಾಖಂಡಿತವಾಗಿ ಹೇಳ್ಬಿಡ್ತೀರಿ. ಖಡಾಖಂಡಿತವಾಗಿ ಇದರಲ್ಲಿ ಯಾವುದು ಸಂಶಯನೇ ಇಲ್ಲ ಸರ್. ಅಂದ್ರೆ ಜಾಗ ಇದ್ದವರು ಸ್ವಲ್ಪ ಈ ಬೆಳೆಯನ್ನು ಬೆಳೀಲಿಕ್ಕೆ ಹೆಚ್ಚಿನ ಆಸಕ್ತಿ ತೋರ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ನಾವು ಏನದ ನೀರು ಅಥವಾ ಇನ್ನಿತರ ಏನ್ ಮಾಡೋದು ಗೊಬ್ಬರ ಅದು ಏನ್ ಕೊಡಬೇಕು ಅಷ್ಟು ಕೊಟ್ರೆ ಸಾಕಾಗ. ಈಗ ಬೇರೆ ತೋಟ ಅಥವಾ ಏನಾದ್ರು ಕೃಷಿ ಮಾಡ್ತಿರುವವರು ಎಡೆಬೆಳೆಯಾಗಿ ಇದನ್ನೇನಾದ್ರು ಬೆಳೆಸಬಹುದ? ಬೆಳೆಯಲ್ಲಿ ನಡುವೆ ಅಂತ ಹಂಗಂತ ಯಾವುದು ಇನ್ನ ನಾನು ನೋಡಿಲ್ಲ ಸರ್. ಪ್ರಯೋಗ ಆಗಿಲ್ಲ? ಆಗಿಲ್ಲ ಸರ್. ಒಂದು ಅವಕಾಶ ಪ್ರಯೋಗ ಮಾಡಬಹುದು? ಮಾಡಬಹುದು ಸರ್. ಯಾಕಂದ್ರೆ ತೊಗರಿ ಸರಿ ಮಾಡಬಹುದು ಸರ್. ಯಾಕಂದ್ರೆ ತೊಗರಿ ಇನ್ನೂ ಸಣ್ಣದಿರುತ್ತೆ 3 ತಿಂಗಳಂದ್ರೆ, ಇದು ಏನಾದ್ರು 3 ತಿಂಗಳಲ್ಲಿ ಕಡಿಗೆ ಆಗಿಬಿಡುತ್ತೆ, ಮೂರುವರೆ ತಿಂಗಳಲ್ಲಿ. ಅವಾಗ ಏನಾದ್ರೆ ತೊಗರಿಗೆ ಮತ್ತೆ ನಾವು ಗೊಬ್ಬರ ಗಿಬ್ಬರ ಹಾಕಿ ದೊಡ್ಡದು ಮಾಡ್ಕೋಬಹುದು. ಹೌದು, ಫಲವತ್ತತೆ ಭೂಮಿಯಲ್ಲಿ ಇದನ್ನು ಹೆಚ್ಚಿಗೆ ಮಾಡಿ ನಾವು ಬೆಳೆಸ್ಕೋಬಹುದು. ನೀವೇನಾದ್ರೂ ಈಗ ಅವರು ಹೇಳಿದ ಪ್ರಯೋಗಕ್ಕಿಂತ ಭಿನ್ನವಾಗಿ ಏನಾದ್ರೂ ಹೊಸ ಪ್ರಯೋಗವನ್ನು ಇದರಲ್ಲಿ ಮಾಡಿದ್ದೀರಾ? ನೋಡೋ, ಹೀಗೆ ಮಾಡಿದ್ರೆ ಇದು ಹೆಚ್ಚು ಇಳುವರಿ ಫಸಲು ಬರ್ತದೆ ಅಂತ ಹೇಳಿಲ್ಲ ಸರ್. ನಾವು ಹಂಗೇನು ಇನ್ನ ಯಾವುದು ಪ್ರಯೋಗ ಮಾಡಿಲ್ಲ. ಕೃಷಿ ವಿಜ್ಞಾನ ಕೇಂದ್ರದವರು ಇದಕ್ಕೆ ವ್ಯಾಪಕವಾದಂತ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿರ್ತಕ್ಕಂತ ಒಂದು ಇದು ವಸ್ತು ಸಂಗ್ರಹಾಲಯದಲ್ಲಿ ಕೂಡ ಇದರ ಬೀಜ ಮತ್ತು ಇದರ ಸಂಕ್ಷಿಪ್ತವಾದಂತಹ ವಿವರಣೆಯ ಒಂದು ಪತ್ರವನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಬರ್ತಕ್ಕಂತ ರೈತರು ಎಲ್ಲರೂ ಆ ಒಂದು ಸಂಗ್ರಹಾಲಯದಲ್ಲಿ ನೋಡಿ ಅದರ ಬಗ್ಗೆ ಕೇಳಿ ಅಥವಾ ಅದರ ಬಗ್ಗೆ ಆಸಕ್ತಿ ತೋರಿಸಲಿ ಅಂತಕ್ಕಂತ ಒಂದು ಮನೋಭಾವನೆ ಅವರಲ್ಲಿ ಇದೆ ಸರ್. ಹೀಗಾಗಿ ಈ ಕೆವಿಕೆದ ವಿಜ್ಞಾನಿಗಳಾಗ್ಲಿ ಕೆವಿಕೆ ಸಂಸ್ಥೆಯರಾಗ್ಲಿ ನನಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇಂತಹ ಒಂದು ಅಪರೂಪದ ಬೆಳೆಯನ್ನು ಬೆಳೀಲಿಕ್ಕೆ ನೀವು ಉತ್ಸಾಹ ತೋರಿಸಿದ್ದೆ. ಕೊನೆಯದಾಗಿ ಹೇಳಿ ಶಶಿಕಾಂತ್ ಅವರೇ, ನಮ್ಮ ರೈತರಿಗೆ ಚಿಯಾ ಬೆಳೆಯ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಒಬ್ಬ ರೈತನಾಗಿ, ಯಶಸ್ವಿ ರೈತನಾಗಿ? ಸರ್, ಚಿಯಾ ಬೆಳೆ ಇದು ಒಂದು ಅತಿ ಕಡಿಮೆ ವೆಚ್ಚದಲ್ಲಿ ನಾವು ಹೆಚ್ಚಿನ ಒಂದು ಆದಾಯವನ್ನು ಪಡಿತಕ್ಕಂತಹ ಬೆಳೀತಕ್ಕಂತಹ ಬೆಳೆಯಾಗಿದ್ದರಿಂದ ಇದನ್ನ ಬೆಳೆದು ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸಿಕೊಂಡು ನಮ್ಮ ಆತ್ಮ ಇದು ತೊಂದರೆಯನ್ನು ಏನ್ ಮಾಡ್ಕೋತೇವೆ ಅದನ್ನ ನಾವು ನಿವಾರಣೆ ಮಾಡಲಿಕ್ಕೆ ಇದೊಂದು ಉಪ ಬೆಳೆಯಾಗಿ ಬೆಳೆಯಬಹುದು ಅಂತ ನಾನು ಹೇಳ್ಬಹುದು. ಮತ್ತೆ ಆರೋಗ್ಯ ಸುಧಾರಣೆ ರೈತರಿಗೂ ಉಪಯೋಗ ಆಗುತ್ತೆ ಸರ್. ಸರ್, ತಾವು ಈಗ ಚಿಯಾ ಬೆಳೆ ಬೆಳೀತಿದ್ರು, ಈ ಹಿಂದೆ ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದವರಂತೆ ಅಲ್ವಾ? ಇಲ್ಲಿ ಯಾವ ಪಾಠವನ್ನ ಮಾಡಿದ್ರಿ? ನಾನು ಮೊದಲು ಅಳನ್ ತಾಲೂಕಾ ಜೂನಿಯರ್ ಕಾಲೇಜ್ನಲ್ಲಿ ಬಯಾಲಜಿ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ದೇನೆ. ಆಮೇಲೆ ತದನಂತರ ಜೇವರಿಗಿ ಕಮಲಾಪುರ್ನಲ್ಲಿ ವರ್ಕ್ ಮಾಡಿದ್ದೇನೆ. ಕಮಲಾಪುರದಿಂದ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ. ನಿವೃತ್ತಿ ಹೊಂದಿದ ಮೇಲೆ ಸ್ವಲ್ಪ ನಾನು ಸಸ್ಯಶಾಸ್ತ್ರದ ಬಗ್ಗೆ ಓದಿದಂತಹ ವ್ಯಕ್ತಿ ಆದ್ದರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಹುಟ್ಟಿ ನಾನು ಇದ್ರ ಬಗ್ಗೆ ಪ್ರತಿಯೊಂದು ಬೆಳೆಯನ್ನು ಬೆಳೀತಾ ಹೋಗಬೇಕು ನೋಡಬೇಕು ಅಂತಕ್ಕಂಥ ಆಸಕ್ತಿಯಿಂದ ಇದರಲ್ಲಿ ನಾನು ಈ ಒಂದು ಪ್ರಯೋಗಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಅಂದ್ರೆ ನೀವು ವೃತ್ತಿಯಿಂದ ನಿವೃತ್ತಿ ಆದ್ರೂ ಕೂಡ ಪ್ರವೃತ್ತಿಯಿಂದ ಒಬ್ಬ ಕೃಷಿಕನಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಉಪನ್ಯಾಸಕ ಇದ್ರೆ ಈಗ ಒಬ್ಬ ಕೃಷಿಕ ಅಲ್ವಾ? ಕೃಷಿಕ ಅಂದ್ರೆ ಒಬ್ಬ ವ್ಯಕ್ತಿಗೆ ನಿವೃತ್ತಿ ಇಲ್ಲ, ನಿವೃತ್ತಿ ಇಲ್ಲ. ಚೆನ್ನಾಗಿ ಮನಸ್ಸು ಮಾಡಿದ್ರೆ ಅವನು ಜೀವನ ಪೂರ್ತಿ ದುಡಿಬಹುದು, ಒಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡಬಹುದು. ಅದಕ್ಕಾಗಿ ಚಿಯಾ ಬೆಳೆಯನ್ನು ಬೆಳೆದ್ರು. ಇದನ್ನೇ ನಮ್ಮ ಈಗಿನ ಪ್ರಧಾನಮಂತ್ರಿ ಆದಂತಹ ಮೋದಿ ಅವರು ಸಹಿತ ಇದನ್ನೇ ಹೇಳ್ತಾರೆ, ವೃತ್ತಿಯಲ್ಲಿ ಯಾವುದೋ ವಯಸ್ಸಿಲ್ಲ, ವೃತ್ತಿಗೆ ಯಾವುದೋ ಮೇಲು ಕೀಳು ಇಲ್ಲ, ಮೇಲು ಕೀಳು ಇಲ್ಲ. ಯಾರು ಬೇಕಾದರೂ ವೃತ್ತಿಯನ್ನ ತಮ್ಮ ವೃತ್ತಿಯನ್ನು ವೃದ್ಧಿಸಿ ದೇಶದ ಒಂದು ಆರ್ಥಿಕತೆಯನ್ನು ಹೆಚ್ಚಿಸಬಹುದು ಅಂತಕ್ಕಂತಹ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೌದು, ನಿಜವಾಗಿ. ಯಾಕಂದ್ರೆ ಕೃಷಿ ಮಾಡಿದವನಿಗೆ ಯಾವತ್ತೂ ಕೂಡ ನೆಮ್ಮದಿ ಇರ್ತದೆ. ಭೂತಾಯಿಯೊಟ್ಟಿಗೆ ದುಡಿಯುವಂತ ಒಬ್ಬ ವ್ಯಕ್ತಿಗೆ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ. ಲಾಭದಾಯಕ ಕೃಷಿಯನ್ನು ಮಾಡಿದಾಗ ಒಂದು ನೆಮ್ಮದಿ ಸಿಕ್ಕಿದೆ, ಅದಕ್ಕೆ ಚೀಯ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಲ್ವಾ? ಪ್ರಾರಂಭ ಮಾಡಿದ್ರು. ಇದನ್ನ ಏನದ ಎಲ್ಲರಿಗೂ ಇದು ಪ್ರಸಾರ ಆಗ್ಲಿ, ಎಲ್ಲರೂ ಬೆಳೆಯಲಿ ಅಂತಕ್ಕಂತ ಉದ್ದೇಶದಿಂದ ನಮ್ಮ ಕೆವಿಕೆ ವಿಜ್ಞಾನಿಗಳಿಂದ ಅಥವಾ ಕೆವಿಕೆ ಒಂದು ವಿಭಾಗದಿಂದ ನಾವು ಇದನ್ನ ಮುಂದೆ ಬೆಳೆಸ್ತಾ ಇದ್ದೇನೆ ಸರ್. ಈಗ ತುಂಬಾ ಒಳ್ಳೇದು ಶಶಿಕಾಂತ್ ಅವರೇ, ಈ ಪೌಷ್ಟಿಕ ಆಹಾರವಾಗಿ ಬಳಸುವಂತಹ ಚೀಯ ಬೆಳೆಯ ಬಗ್ಗೆ ತಮ್ಮ ಅನುಭವಗಳನ್ನ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದೀರಿ. ನೀವು ಹೇಳಿದ ಹಾಗೆ ಖಂಡಿತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಚೀಯ ಬೆಳೆಯನ್ನು ಬೆಳೀಲಿಕ್ಕೆ ಯೋಗ್ಯವಾದಂತಹ ವಾತಾವರಣ ಇದೆ ಅನ್ನೋದನ್ನು ತಾವು ಸಾಬೀತು ಮಾಡಿ ತೋರಿಸಿದ್ದೀರಿ, ಮತ್ತೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಕೂಡ ಚೀಯ ಬೆಳೆ ಹೆಚ್ಚಾಗಿ ಆಗಲಿ, ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಹಾಗೆ ಆಗಲಿ, ಆ ಮೂಲಕ ಯಾವುದೇ ಹಾನಿ ನಷ್ಟಕ್ಕೆ ಒಳಗಾಗದೆ ರೈತ ನೆಮ್ಮದಿಯಿಂದ ಚೀಯ ಬೆಳೆಯೊಂದಿಗೆ ಬೆಳೆಯುವಂತಹ ಒಂದು ಅವಕಾಶ ಕೂಡ ಇದೆ. ತುಂಬಾ ಧನ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ. ನಮ್ಮೆಲ್ಲ ರೈತ ಬಾಂಧವರ ಬಗ್ಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ಚೀಯಾ ಬೆಳೆಯಲ್ಲಿಯ ಅನುಭವ ಕುರಿತು ಶಶಿಕಾಂತ್ ಆರ್ ಮುದ್ನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಈಗ ಚಂದ್ರಶಾ ಎಕ್ಲೂರ್ ಮತ್ತು ಸಂಗಡಿಗರಿಂದ ಒಂದು ಭಜನೆ ಪದ ಕೇಳೋಣಂತ. ಬ್ರಹ್ಮಂಡೆಲ್ಲ ತುಂಬಿದ ಗಡಿಗೆ ನೀನೇ ಮಾಡಿ ಕೋರ ಕುಂಬಾರ ಮಾನವನಾದಿ ಆದಿ ಕೋರ ಕುಂಬಾರ ಸದ್ಗುರುನಾದಿ ಕುಂಬಾರ ಮಾನವ ಚಂದ್ರಶಾ ಎಕ್ಲೂರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಈಗ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಕೇಳೋಣಂತ. ಮೇಘ ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆಯೊಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆಯ ಮಳೆ ಕೂಡ ಆಗಬಹುದು ಅನ್ನುವಂತಹ ಅನುಮಾನವನ್ನ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ.